ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸೋಣ ಬನ್ನಿ. ತೋಟಗಾರಿಕೆ ಕೃಷಿಯಲ್ಲಿ ತೊಡಗಿಕೊಂಡಿರುವ ಬಸವರಾಜ್ ಅರಳಿ ಮರದ ಅವರೊಂದಿಗಿನ ಈ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಸವರಾಜ ಅರಳಿ ಮರದ್ ಆಚಾರ ತಿಮ್ಮಾಪುರ ಗ್ರಾಮದವರು, ಕೊಪ್ಪಳ ಜಿಲ್ಲೆಯವರು. ಸೊ ಇವರು ಮೂಲತಃ ಸಿರಾಮಿಕ್ ಇಂಜಿನಿಯರ್. ಇವರು ಇತ್ತೀಚಿನ ದಿನಗಳಲ್ಲಿ ಈ ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆ ಹುದ್ದೆಗಳಲ್ಲಿರ್ತಕ್ಕಂಥವರು ಮತ್ತೊಂದು ಕಡೆಗೆ ಅವರು ಕೃಷಿ ಕಡೆಗೆ ಒಲವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಸಹಜವಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಅವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ಭೂಮಿಯನ್ನು ಉಳಿಸ್ಕೊಳ್ಳುವ ಉದ್ದೇಶಗಳು ಆಗಿರ್ಬೋದು, ಎಲ್ಲೋ ಒಂದು ಕಡೆಗೆ ಕೃಷಿ ಸುಸ್ಥಿರ ಬದುಕನ್ನು ಕಟ್ಟಿಕೊಡ್ತಾ ಇದೆ, ಎಲ್ಲೋ ಒಂದು ಕಡೆಗೆ ಅದು ನೆಮ್ಮದಿಯನ್ನು ಕೊಡ್ತಾ ಇದೆ ಇರ್ತಕ್ಕಂಥ ಅಭಿಪ್ರಾಯಗಳು ಸಹಿತ ಹೇಳ್ಬೋದು. ಅದು ಏನೇ ಅಭಿಪ್ರಾಯಗಳಿದೆಯೋ ಇವತ್ತು ಅವರನ್ನೇ ಮಾತನಾಡಿಸೋಣ. ಅವರು ಸಿರಾಮಿಕ್ ಇಂಜಿನಿಯರ್ ಆಗಿ ದೇಶ ವಿದೇಶಗಳಲ್ಲೆಲ್ಲ ಓಡಾಡಿ ಕೆಲಸ ಮಾಡಿದಂಥವ್ರು. ಸುಮಾರು 53ನೇ ವರ್ಷಕ್ಕೆ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಇವತ್ತು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರ ಅನುಭವಗಳನ್ನು ಹಂಚ್ಕೊಳ್ಳೋಣ. ಅವರು ಯಾಕೆ ಈ ಕೃಷಿಗೆ ಬಂದರು, ಕೃಷಿಯಲ್ಲಿ ಏನೆಲ್ಲ ಕನಸುಗಳನ್ನು ಅವರು ಕಟ್ಕೊಂಡಿದ್ದಾರೆ, ಎಲ್ಲ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಅರಳಿ ಮರದವರು. ಸರ್ ನಮಸ್ಕಾರ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸರ್, ನೀವು ಸಿರಾಮಿಕ್ ಇಂಜಿನಿಯರ್. ಈ ಸಿರಾಮಿಕ್ ಇಂಜಿನಿಯರ್ ಅಂದರೆ ಯಾವ ಕ್ಷೇತ್ರ ಸರ್? ಸಿರಾಮಿಕ್ ಇಂಜಿನಿಯರ್ ಇದೊಂದು ಮೆಟೀರಿಯಲ್ ಸೈನ್ಸ್ ಪರವಾಗಿ ಬಂದಂಥ ಇಂಜಿನಿಯರಿಂಗ್. ಇದರೊಳಗೆ ಸಿರಾಮಿಕ್ಸು, ಸ್ಯಾನಿಟರಿ ವೇರು, ಸಿಮೆಂಟು, ಗ್ಲಾಸು, ಆಮೇಲೆ ಹೈ ಟೆಂಪರೇಚರ್ ಅಪ್ಲಿಕೇಶನ್ ರಿಫ್ರಾಕ್ಟ್ರೀಸು, ಇವೆಲ್ಲ ಸಿರಾಮಿಕ್ಸ್ನಲ್ಲಿ ಬರುತ್ತೆ. ಈವನ್ ಸೂಪರ್ ಕಂಡಕ್ಟರ್ಸ್ ಕೂಡ ಸಿರಾಮಿಕ್ಸ್ನಲ್ಲಿ ಬರುತ್ತೆ. ಆಮೇಲೆ ರಾಕೆಟ್ನಲ್ಲಿ ಯೂಸ್ ಮಾಡೋ ಕೆಲವು ಹೈ ಟೆಂಪರೇಚರ್ ಸಿಲಿಕಾನ್ ಟೈಲ್ಸು ಅದರೆಲ್ಲ ಕೂಡ ಸಿರಾಮಿಕ್ಸ್ನಲ್ಲೇ ಬರುತ್ತೆ. ಮೆಟೀರಿಯಲ್ಸ್ ಆಕ್ಸೈಡ್ಸ್ ಆಫ್ ಎ ಮಿನರಲ್ಸ್ ವಿಚ್ ಆಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಕಮ್ಸ್ ಅಂಡರ್ ಸಿರಾಮಿಕ್ಸ್. ಇದರೊಳಗೆ ಬರುತ್ತೆ. ಇದನ್ನು ಓದಬೇಕು ಅನ್ನೋದು ನಿಮ್ಗೆ ಆಸಕ್ತಿ ಹೇಗಿತ್ತು? ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ಇಂಜಿನಿಯರಿಂಗ್ ಸೇರಿದಾಗ ನನಗೆ ಫಸ್ಟ್ ಸಿಕ್ಕಿದ್ದು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕೋರ್ಸು. ಅದು ಗುಲ್ಬರ್ಗ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾನು ಫಸ್ಟ್ ಇಯರ್ ಸೇರಿಕೊಂಡೆ. ಆಗ ನಮಗೆ 1 ವರ್ಷಕ್ಕೆ ಪರೀಕ್ಷೆ ಇರ್ತಿತ್ತು. ಸೊ 1 ವರ್ಷದಲ್ಲಿ ಪೂರ ಮುಗಿಸಿ ಪರೀಕ್ಷೆ ಬರೋದು ಮನೆಗೆ ಬಂದಾಗ ನಮ್ಮ ತಾಯಿ ಅಣ್ಣವರು ಅದೇ ಕಾಲೇಜ್ನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಜಿಯಾಲಜಿ ಓದಿಸ್ತಾ ಇದ್ರು. ಅವರು ಪೇಪರ್ ಎವಾಲ್ಯೂಷನ್ಗೆ ಹತ್ತಿರದ ಸಿಟಿಗೆ ಬಂದಾಗ ಅವ್ರು ನನಗೆ ಕೇಳಿದ್ರು. ಆ ಟೈಮ್ನಲ್ಲಿ ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು ಇಷ್ಟೊಂದು ಪ್ರಚಲಿತವಾಗಿರಲಿಲ್ಲ, ಇಷ್ಟೊಂದು ಪ್ರಾಮುಖ್ಯತೆಯೂ ಇರಲಿಲ್ಲ. ಸೊ ಅವರಂದ್ರು ಸಿರಾಮಿಕ್ಸ್ ಮಾಡಿದರೆ ಹತ್ತಿರದಲ್ಲೇ ಜಾಬ್ ಸಿಗುತ್ತೆ. ಜಾಬ್ ಓರಿಯೆಂಟೇಷನ್ ಮೇಲೆ ಅವ್ರು ನನಗೆ ಸಜೆಷನ್ ಮಾಡಿದರು. ಆಮೇಲೆ ಇದೊಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಡಿಯಾದಲ್ಲೇ 3 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಒಂದು ಕಲ್ಕಟ್ಟಾ ಕಾಲೇಜ್ ಆಫ್ ಸಿರಾಮಿಕ್ ಟೆಕ್ನಾಲಜಿ, ಒಂದು ಬನಾರಸ್ನ ಹಿಂದೂ ಯೂನಿವರ್ಸಿಟಿನಲ್ಲಿ, ಸೌತ್ನಲ್ಲಿ ಇದೊಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಜಾಬ್ ಆಪರ್ಚುನಿಟೀಸ್ ಅಥವಾ ಅದೇ ಕಾರಣಕ್ಕಾಗಿ ಅವ್ರು ನನಗೆ ಸಜೆಸ್ಟ್ ಮಾಡಿದರು. ಅವ್ರು ಇಂಜಿನಿಯರಿಂಗ್ನಲ್ಲಿ 20 ವರ್ಷ ಪಾಠ ಮಾಡಿದ್ದಾರೆ, ಅವರಿಂದ ಎಷ್ಟೋ ಸ್ಟೂಡೆಂಟ್ಸ್ ಹೊರಗೆ ಹೋಗಿದ್ದಾರೆ. ಸೊ ಅವರ ಸಜೆಷನ್ ತೊಗೊಂಡ್ಬಿಟ್ಟು ನಾನು ಸೆರಾಮಿಕ್ಸ್ನಲ್ಲಿ ಇಂಟ್ರೆಸ್ಟ್ ತೊಗೊಂಡೆ. ನಾನಾಗಿ ಮಾಡಬೇಕಂತ ಚಿಕ್ಕಂದಿಂದ ಬಯಸಿದ್ದೇನಲ್ಲ, ಜಾಬ್ ಅಪರ್ಚುನಿಟಿ ಸಿಗುತ್ತೆ ನಮ್ದು ಜನರಲ್ ಮೆರಿಟು, ಪ್ರೈವೇಟ್ನಲ್ಲಿ ಆದರೂ ಸಿಗುತ್ತೆ, ಗೌರ್ಮೆಂಟ್ ಆ ಸೈಟ್ಗಳಿಗೆ ಆಗಲ್ಲ ಅಂಥೇಳಿ ನಾನು ಇದನ್ನ ಸೆರಾಮಿಕ್ಸ್ನಲ್ಲಿ ತೋರಿಸ್ಕೊಂಡೆ. ಸರ್ವಿಸ್ ಮಾಡಿದ್ರಿ ಸರ್ ಸೆರಾಮಿಕ್ಸ್ ಶುರು ಮಾಡಿ ನಾನು ಫೈನಲ್ ಇಯರ್ ಇದ್ದಾಗೆ ನನಗೆ ಆಲ್ರೆಡಿ 2 ಜಾಬ್ ಕೈಯಲ್ಲಿತ್ತು. ಅಷ್ಟು ಡಿಮ್ಯಾಂಡ್ ನಮ್ಮ ಸೆರಾಮಿಕ್ಸ್ ಸಬ್ಜೆಕ್ಟ್ ನಲ್ಲಿ ಆ ಟೈಮ್ನಲ್ಲಿ ಬಂತು. ಅವಾಗ ನನ್ನ ಸೆರಾಮಿಕ್ಸ್ ನಲ್ಲಿ ನಾನು ತೋರಿಸ್ಕೊಂಡಿದ್ದು ನನಗೇನು ನಷ್ಟ ಆಗಿಲ್ಲ. ಸೊ ಒಳ್ಳೆ ಕಂಪ್ನಿಯಲ್ಲೇ ಕೆಲಸ ಮಾಡಿದೆ, ಒಂದು ಇಂಡಿಯನ್ ಕಂಪ್ನಿಯಲ್ಲಿ ಮೊದಲು ಕೆಲಸ ಮಾಡಿದೆ, ಆ ಕಂಪ್ನಿನ ಫ್ರೆಂಚ್ ಕಂಪ್ನಿ ಆಮೇಲೆ 2008 ತಗೊಂಡ್ರು. ಸೊ ಒಟ್ಟು 30 ವರ್ಷ ನಾನು ಸೆರಾಮಿಕ್ ಇಂಜಿನಿಯರಿಂಗ್ನಲ್ಲಿಂದ ರಿಲೇಟೆಡ್ ರಿಫ್ರಾಕ್ಟಿವ್ ಇಂಡಸ್ಟ್ರಿನಲ್ಲಿ ಜಾಬ್ ಮಾಡಿದೆ. ಸೊ ಅದರಲ್ಲಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನನಗೆ ದೇಶದಲ್ಲಿ ಕೂಡ ಪೋಸ್ಟಿಂಗ್ ಮಾಡಿದರು. ಸೊ ಮಿಡ್ಲ್ ಈಸ್ಟ್ ಆಪರೇಷನ್ನಲ್ಲಿ ನಮ್ದು ಒಳ್ಳೆ ಬಿಸ್ನೆಸ್ ಇತ್ತು, ಅದನ್ನು ಪ್ರಮೋಟ್ ಮಾಡಲಿಕ್ಕೆ ನನಗೆ ಕುವೈತ್ ಸೌದಿ ಕೂಡ ಪೋಸ್ಟಿಂಗ್ ಮಾಡಿದರು. ಸೊ 1991 ಹಿಡಿದು 2013 ಆಲ್ಮೋಸ್ಟ್ 30-31 ವರ್ಷದವರೆಗೂ ನಾನು ಈ ಕಾರ್ಪೊರೇಟ್ ಲೈಫ್ನಲ್ಲಿ ಇದ್ದೆ. ಇದಾದ್ಮೇಲೆ ನಾನು ಈ ಅಗ್ರಿಕಲ್ಚರ್ ಅಥವಾ ರೈತಾಪಿ ಇದ್ದ ಕೆಲಸಕ್ಕೆ ನಾನು ಈ ಕಡೆ ಬಂದಿರೋದು. ನಮ್ಮ ಅಜ್ಜವರು ಮೂಲತಃ ಹೂವಿನ ಅಡಗಲಿಯಿಂದ, ಅವರೆಲ್ಲ ರೈತ ಕೆಲಸನೇ ಮಾಡಿದ್ದಾರೆ ಮೇನು. ಅವ್ರದ್ದು ನಮ್ಮ ತಂದೆ ಹುಟ್ಟುವರೆಲ್ಲ ಹೂವಿನ ಅಡಗಲಿ. ಅವರು 4 ಎಕರೆ ಜಮೀನು ಇಟ್ಕೊಂಡು ಅಕ್ಕಪಕ್ಕದವ್ರು ನಗ್ತಿದ್ರು ಕೂಡ ಅವ್ರು ಅದನ್ನ ಚಲವಾಗಿ ತಗೊಂಡು ಚೆನ್ನಾಗಿ ದುಡಿದು. ಅದರಲ್ಲಿ ಅವರು ರೈತಾಪಿ ಬಿಟ್ಟಾಗ 30 ವಯಸ್ಸಿನಲ್ಲಿ 16 ಎಕರೆವರೆಗೂ ಮಾಡಿ, ಆಮೇಲೆ ನನ್ನಂಗೆ ರೈತರಾಗಿ ಒದ್ದಾಡಬಾರ್ದು ನನ್ನ ಮಕ್ಕಳು ಅಂತೇಳಿ ಅವರು ಆಗ ಛಲ ಆ ಟೈಮ್ನಲ್ಲಿ ಒಟ್ಟು ಎಲ್ಲ 4 ಮಕ್ಕಳಿಗೂ ಓದಿಸಿ ಜಾಬ್ನಲ್ಲಿ ಮಾಡಿದರು. ನಮ್ಮ ತಂದೆಯವರು ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವರು ಎಲ್ಲ ಎಲೆಕ್ಟ್ರಿಕಲ್ KEB ಕೆಲಸ ಮಾಡಿ ಟ್ರಾನ್ಸ್ಫರಬಲ್ ಜಾಬು. ಹಾಗಾಗಿ ಅವ್ರು ಗುಲ್ಬರ್ಗ, ಬಳ್ಳಾರಿ, ಹೊಸಪೇಟೆ, ಮುನಿರಾಬಾದು, ಕುಷ್ಟಗಿ ಹಿಂಗೆಲ್ಲ ಬೇರೆ ಬೇರೆ ಕಡೆ 4 ವರ್ಷ 3 ವರ್ಷ ಜಾಬ್ ಮಾಡಿ ಅವ್ರು ಟ್ರಾನ್ಸ್ಫರಬಲ್ ಜಾಬು ಹೋಗ್ತಾ ಇದ್ರು. ಅವರಿಂದ ನಾವು ಸಾಲಿ ಎಲ್ಲ ಕಲ್ತಿದ್ದೆ ಅಲ್ಲಿಂದ. ಬಟ್ ನಾನು ಸೆರಾಮಿಕ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಮತ್ತೆ ಗುಲ್ಬರ್ಗ ಹೋಗಿದ್ದೆ. ಸೊ ಅಪ್ಪಾಜಿಯವ್ರು ರಿಟೈರ್ಡ್ ಆಗಿ 20 ವರ್ಷ ಆಯಿತು, ಅವರು ತೋಟದಲ್ಲೇ ಇದ್ದಾರೆ. ಅಪ್ಪ ಅಮ್ಮ ಇಬ್ಬರು ಅವರು ಧಾರವಾಡದಲ್ಲಿ ನನ್ನ ಮನೆ ಮಾಡಿ ನನ್ನ ಫ್ಯಾಮಿಲಿ ಇಟ್ಟಿದ್ದೀನಿ ನನ್ನ ಮಗನ ಎಜುಕೇಷನ್ಗೆ. ಆದರೂ ಕೂಡ ಅವರು ಇಲ್ಲೇ ತೋಟದಲ್ಲಿ ಆರೋಗ್ಯವಾಗಿರೋಕ್ಕಾಗುತ್ತೆ, ಇಲ್ಲಿ ವಾತಾವರಣ ಹಿಡಿಸಿರೋದಕ್ಕೆ ಅವರು ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಇಲ್ಲೇ ಇದ್ದಾರೆ, ತೋಟದಲ್ಲೇ ನಾನು ಮನೆ ಮಾಡಿದ್ದೀನಿ. ಸೊ ಆ ತೋಟದಲ್ಲೇ ಇದ್ದಾರೆ. ಈಗ ಅವ್ರಿಗೂ ವಯಸ್ಸಾಯ್ತು ಅಂತ ಹೇಳಿಬಿಟ್ಟು ನಾನು VRS ತೊಗೊಂಡು ಅವ್ರ ಜೊತೆಗೆ ಇದ್ದಂಗೆ ಆಗುತ್ತೆ. ಸೊ ಈ ತೋಟದ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೋದು, ಒಳ್ಳೆ ವಾತಾವರಣ ಅಂತೇಳಿ ನಾನು ಬಂದು ತೋಟದಲ್ಲಿ ಸೆಟ್ಲ್ ಆಗಿ. ನೀವು ಕೃಷಿಯ ಸೆಳೆತದಿಂದ ಬಂದರು ಅಥವಾ ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ಈ ಕೃಷಿಯನ್ನು ನೀವು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಹೇಗೆ? ಪ್ರಾಮಾಣಿಕವಾಗಿ ಏನಂದರೆ ನನಗೆ ಕಾರ್ಪೊರೇಟ್ ಲೈಫ್ನಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಒಂದೇ ಥರ ಪ್ರಾಡಕ್ಟು, ಒಂದೇ ಥರ ಕಸ್ಟಮರು, ಆಮೇಲೆ ಒಂದೇ ಥರ ಮಾರ್ಕೆಟಿಂಗು, ಅದರಲ್ಲೆಲ್ಲ ಮಾಡಿ ಮಾಡಿ ಅದೇ ರಿಪೀಟ್ ಆಗಿ ಸಾಕಾಗೋಗಿತ್ತು. ಇನ್ನೊಂದು ಅದರಲ್ಲಿ ಜಾಸ್ತಿ ಕಲಿಯೋದಿರಲ್ಲ, ಕಲಿಸೋಕ್ಕೂ ಇರಲ್ಲ. ಒಂದು ಹಂತಕ್ಕೆ ಬಂದಮೇಲೆ ನಮಗೆ ಅದು ಮೊನೊಟೋನಸ್ ಜಾಬ್ ಆಗ್ಬಿಡುತ್ತೆ. ಆಮೇಲೆ ನನಗೆ ತಲೆಯಲ್ಲಿ ಬರ್ತಾ ಇತ್ತು, ಜನಸಂಖ್ಯೆ ಜಾಸ್ತಿ ಆಗುತ್ತೆ ಬಟ್ ಭೂಮಿ ಜಾಸ್ತಿ ಆಗಲ್ಲ, ಇದ್ದ ಭೂಮಿಯಲ್ಲೇ ನಾವು ಬೆಳ್ಕೊಂಡು ತಿನ್ಬೇಕು. ಆಮೇಲೆ ಆಸ್ತಿ ಪಾಸ್ತಿ ಅಂತ ಮಡೆ ಮಾಡ್ತೀವಿ ಕಾರ್ಪೊರೇಟ್ ಲೈಫ್ನಲ್ಲಿ ಇದ್ದಾಗೆ, ಅಲ್ಲೊಂದು ಫ್ಲಾಟ್ ಮಾಡಿದೆ, ಅಲ್ಲಿ ಇಲ್ಲೆಲ್ಲ ಆಗುತ್ತೆ. ಅದಾದ್ಮೇಲೆ ಒಲು ಬಂತು, ಮತ್ತೆ ನಮ್ಮ ಅಜ್ಜರದ ಆಸೆ ಇತ್ತು ತೋಟ ಮಾಡಬೇಕು ಅಂತೆಲ್ಲ. ಸೊ ಅದನ್ನು ನಾನು ಅಪ್ಪಾಜಿಗೆ ಇಚ್ಛೆ ವ್ಯಕ್ತಪಡಿಸಿದೆ. ಆಗ ನಾನು ಸೌದಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವರಂದ್ರು ಆಯ್ತು ತಗೊಳ್ಳೋಣ ಅಂತೇಳಿ. ನಾನಂದ್ರೆ ಹೆಚ್ಚು ಜಾಗ ಸಿಗಿರೋ ಒಂದೇ ಜಾಗದಲ್ಲಿ ತಗೊಳ್ಳಿ, ಹಂಗಂದ್ರೆ ಅಲ್ಲಿದ್ದು ಸೆಟ್ಲ್ ಆಗಿ ನಾವು ಚೆನ್ನಾಗಿ ಡೆವಲಪ್ ಮಾಡ್ಬೋದು, 3-4 ಎಕರೆ ಅಲ್ಲಲ್ಲಿ ತೊಗೊಂಡ್ರೆ ಉಪಯೋಗ ಆಗಲ್ಲ, ಮತ್ತೆ ಒಣ ಬೇಸಾಯ ಮಾಡಬೇಕಾಗತ್ತೆ ಅಂಥೇಳಿ. ಸೊ ನಾನು ಹೇಳಿದ ಪ್ರಕಾರ ಅವರು ಈ ಅಚಾರ ತಿಮ್ಮಪ್ಪುರಕ್ಕೆ ನಮ್ಮ ಪರಿಚಯದವರೊಬ್ಬರಿಂದ ಗೊತ್ತಾಗಿ ನೀರು ಆಮೇಲೆ ಭೂಮಿ ಒಣ ಭೂಮಿನೇ ಮಾಡ್ತಾ ಇದ್ರು ಮೊದಲಿದ್ದವರು. ಇನ್ನು 2014 ತಗೊಂಡ್ವಿ ನಾವು, ಅಲ್ಲಿಂದ ನಾವು ಅದನ್ನು ತೋಟಗಾರಿಕೆಗೆ ಕನ್ವರ್ಟ್ ಮಾಡಿದ್ವಿ, ಕನ್ವರ್ಟ್ ಮಾಡ್ಕೊಂಡ್ವಿ. ಯಾಕಂದ್ರೆ ನಮಗೆ ಮೂಲ ಉದ್ದೇಶ ಏನಿತ್ತಂದ್ರೆ ನಮ್ಮ ಪೀಳಿಗೆ ಆಗಲಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ತೋಟದ ವಾತಾವರಣ ಬರಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರು ಬಂದರೆ ನಮ್ದೊಂದು ತೋಟ ಅಂತೇಳಿ ಅವರೆಲ್ಲರೂ ಬರಬೇಕು. ನನ್ನ ಮಕ್ಕಳಾದರೆ, ನನ್ನ ಬರೋದ್ರ ಮಕ್ಕಳಾದರೆ, ಹಿಂಗೆಲ್ಲ ಫ್ಯಾಮಿಲಿ ಇಷ್ಟ ಪ್ರಕಾರ 20 ಎಕರೆನ ತೋಟಗಾರಿಕೆ ಮಾಡಿಕೊಂಡು ಒಂದು ಒಳ್ಳೆ ನೇಚುರಲ್ ಎನ್ವಿರಾನ್ಮೆಂಟ್ನಲ್ಲಿ ಇರೋದನ್ನು ಉದ್ದೇಶದಿಂದ ಮಾತ್ರ ನಾವು ಮಾಡಿದ್ದು. ಬಟ್ ಈಗ ಚೆನ್ನಾಗಿ ಬೆಳೆದು ನಿಂತಿದೆ. ಎಲ್ಲ ಒಂದು ಕಡೆಗೆ ಮನುಷ್ಯನಿಗೆ ನಿಸರ್ಗ ಹತ್ತಿರ, ನಿಸರ್ಗದೊಟ್ಟಿಗೆ ಬದುಕು ಸುಖವಾಗಿರುತ್ತೆ ಅಂತ. ಅದು ನಿಜ. ನಿಜ ಹೇಳಬೇಕಂದ್ರೆ 2019 ಕೋವಿಡ್ ಶುರು ಆಯ್ತಲ್ಲ, ಅವಾಗ ನನ್ನ ಫ್ಯಾಮಿಲಿ, ಬ್ರದರ್ ಫ್ಯಾಮಿಲಿ, ನಮ್ಮ ತಂಗಿ ಫ್ಯಾಮಿಲಿ, ಇನ್ನೊಬ್ಬ ಬ್ರದರ್ ಫ್ಯಾಮಿಲಿ ಎಲ್ಲರೂ ಸೇರಿ 15 ನಮ್ಮ ತೋಟದಲ್ಲಿದ್ವಿ. ಲಾಕ್ಡೌನ್ ಆಗೋದಕ್ಕಿಂತ ಮೊದಲು ನಾನು ಎಲ್ಲರೂ ಕರೆಸ್ಕೊಂಡ್ಬಿಟ್ಟೆ, ಇದೆಲ್ಲ ಭಾಳ ಸೀರಿಯಸ್ ಆಗುತ್ತೆ, ಲಾಕ್ಡೌನ್ ಆಗ್ಬೋದು ಅನ್ನೋ ಇಂಡಿಕೇಶನ್ ಬಂದಾಗ ಎಲ್ಲರೂ ಕರೆಸ್ಕೊಂಡು 15 1.5-2 ತಿಂಗಳು ಅಲ್ಲೇ ತೋಟದಲ್ಲೇ ಇದ್ವಿ. ನಮಗೊಂದು ಮಾಸ್ಕ್ ಬೇಕಾಗಲಿಲ್ಲ, ಆಮೇಲೆ ನಮಗೊಂದು ಯಾವುದು ಹೆದರಿಕೆ ಇರಲಿಲ್ಲ, ಆಮೇಲೆ ಒಬ್ಬರಿಗೂ ನೆಗಡಿ ಕೆಮ್ಮುನೂ ಆಗಿಲ್ಲ. ಒಳ್ಳೆ ಬೇಸಿಗೆ ಟೈಮ್ನಲ್ಲಿ ಅಷ್ಟು ಒಳ್ಳೆ ವಾತಾವರಣ, ಸ್ವಚ್ಛ ಗಾಳಿ, ಒಳ್ಳೆ ನೀರು. ಆಮೇಲೆ ನಾನು ತೋಟಗಾರಿಕೆ ಜೊತೆಗೆ ಹೈನುಗಾರಿಕೆನು ಸ್ವಲ್ಪ ಮನೆಗೆ ಬೇಕಾಗುವಂಥದ್ದು ಮಾಡ್ಕೊಂಡಿರೋದಕ್ಕೆ, ಹಾಲು ಮೊಸರು ಇದ್ರದ್ದೆಲ್ಲ ಅನುಕೂಲ ಇರೋದಕ್ಕೆ ಭಾಳ ಖುಷಿಯಾಗಿ ಎಲ್ಲ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿದರು. ಸೊ ಅದರಿಂದ ಅರ್ಥ ಆಗುತ್ತೆ ಸಿಟಿನಲ್ಲಿರೋ ಪೊಲ್ಯೂಷನು ಅದಕ್ಕಿಂತ ತೋಟದಲ್ಲಿರೋದು ಎಷ್ಟು ಕೃಷಿಯಲ್ಲಿದೆ ಅಂತ. ಸೊ ಅಂತೂ ನೀವು ಈಗ ಕೃಷಿಗೆ ಬಂದಿರಿ ಅಂದರೆ ತೋಟಗಾರಿಕೆ ಮಾಡ್ತಾ ಇದ್ರಿ ಎಲ್ಲ ಮಾಡ್ತಾ ಇದ್ರಿ, ನಿಮ್ಗೆಲ್ಲೋ ಈ ತುಡಿತಗಳು ಇದ್ವಾ ಅಥವಾ ಅದಕ್ಕೆ ಒಂದು ಯಾವುದೇ ಒಂದು ಕೆಲಸಕ್ಕೊಂದು ಕಲಿಕೆ ಬೇಕು ಅಥವಾ ಅದನ್ನ ನೋಡಬೇಕಾಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಅಥವಾ ನಾನು ಆ ಕೃಷಿಯಲ್ಲಿ ತೊಡಕೊಂಡ್ರೆ ಹೇಗೆ ಸಫಲನಾಗ್ಬೋದು ಅಂತಕ್ಕಂಥ ಆಲೋಚನೆಗಳಾದರೂ ಬರ್ತವೆ, ಈ ಥರದ ಆಲೋಚನೆಗಳೆಲ್ಲ ಯಾವಾಗ ಬಂದವು ಹೇಗೆ ಅಂತ ನೋಡಿ. ನಾವು ಚಿಕ್ಕಂದಿನಿಂದಲೂ ಶಾಲೆಗೆ ರಜೆ ಬಿಟ್ಟಾಗೆಲ್ಲ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಹೂವಿನ ಹಡಗಲಿಗೆ. ಅವಾಗ ನಮ್ಮ ಅಜ್ಜಿಯವರು ನಮ್ಮನ್ನ ಕರ್ಕೊಂಡು ತಮ್ಮ ತಮ್ಮ ತಾವು ಮಾಡಿರೋ ಹೊಲದಲ್ಲಿ ಒಣ ಬೇಸಾಯನೇ ಮಾಡ್ತಿದ್ರು. ಅವಾಗ ಅವ್ರ ಹತ್ರ ಬೋರು ಹಾಗೇನು ಇದ್ದಿಲ್ಲ, ಜೋಳದ ಆಗಲಿ ಮೆಣಸಿನ್ಕಾಯಿ ಆಗಲಿ ಅಥವಾ ಹತ್ತಿ ಆಗಲಿ ಮಸಾರಿ ಆಮೇಲೆ ಎರೆ ಎರಡೂ ಹೊಲದಗಳು ಇದ್ವು ಅವ್ರ ಹತ್ರ, ಒಂದು 8-8 ಎಕರೆ ಆದರೂ ಪರವಾಗಿಲ್ಲ. ಸೊ ಅಲ್ಲೆಲ್ಲ ಹೋದಾಗೆಲ್ಲ ಖುಷಿ ಆಗ್ತಿತ್ತು, ನೋಡ್ತಿದ್ವಿ ಅದ್ರ ಮೇಲೆ ಅದು ಬಂದೇ ಬರುತ್ತೆ ತುಡಿತ. ಆಮೇಲೆ ಬೆಳೀತಾ ಬೆಳೀತಾ ಏನಾಗುತ್ತೆ, ನಮ್ಮದೇ ಒಂದು ಭೂಮಿ, ನಮ್ಮದೇ ಒಂದು ನೆಲ, ನಮ್ಮದೇ ಒಂದು ಬೆಳೆ, ನಾವೇ ಒಂದು ನಿಸರ್ಗಕ್ಕೆ ಹತ್ತಿರವಾಗಿರ್ಬೇಕು ಅನ್ನೋದು ಮನಸ್ಸಿನಲ್ಲಿ ಬರುತ್ತೆ. ನಾವು ವಯಸ್ಸಾದ್ಮೇಲೆ ಏನು ಮಾಡೋದು, ಕಾರ್ಪೊರೇಟ್ ಲೈಫ್ನಲ್ಲಿ ಅಂದ್ರೆ 60 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀವಿ, ಮತ್ತೆ ಮಾಡ್ಲಿಕ್ಕೆ ಏನಿರಲ್ಲ. ಈ ಮಾಡ್ತಾ ಇರೋ ಕೃಷಿ ಇದ್ರೊಳಗೆ ಸಾಯುವರೆಗೂ ಸುಖವಾಗಿ ಒಂದ್ ಕಡೆ ಇರ್ಬೋದು, ಆಮೇಲೆ ಅದರಲ್ಲೇ ತೊಡಸ್ಕೋಬಹುದು. ಆಮೇಲೆ ಇನ್ನೊಂದು ಇದಕ್ಕೆಲ್ಲ ಪ್ರೇರಣೆ ಅಂದ್ರೆ ನನ್ನ ನೆಕ್ಸ್ಟ್ ಬ್ರದರ್, ಅವರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಎಂಟಮೊಲಜಿ ಪ್ರೊಫೆಸರ್ ಇದ್ದಾರೆ. ಅವರು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಇರೋದಕ್ಕೆ ಅದಕ್ಕೆ ರಿಲೇಟೆಡ್ ಇರೋದಕ್ಕೆ ಅವರು ಈ ಸ್ಯಾಪ್ ಅಂತ ಹೇಳಿ ಕೂಡ ಅದನ್ನೊಂದು ಉಪಕರಣ ಅಳವಡಿಸ್ಕೊಂಡು ಕೀಟನಾಶಕ ರೈತರಿಗೆ ಸಂಪಡಿಸ ಅದ್ರ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿ ಇದೆ. ಸೊ ಅವನು ಜೊತೆಗೆ ಒಡನಾಡಿ ಅವನು ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ, ಸೊ ಒಂದು ಸಪೋರ್ಟ್ ಇದೆ ಅಲ್ಲ, ಯಾವುದೇ ಕೃಷಿ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಬಂದರೆ ಅಥವಾ ಏನು ಬೆಳಿಬೇಕು ಏನು ಬೆಳಿಬಾರ್ದು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ತೊಗೊಂಡಿದ್ದು. ಆಮೇಲೆ ನಮ್ಮ ಅಜ್ಜವ್ರದ್ದು ಭಾಳ ಆಸೆ ಇತ್ತು, ಬಟ್ ಅವ್ರು ಈಗಿಲ್ಲ, ಬಟ್ ಅಪ್ಪಾಜಿಯವರು ಅದನ್ನು ನೋಡಿ ಖುಷಿ ಪಡ್ತಾರೆ, ಅಜ್ಜವ್ರು ನೆನೆಸ್ಕೊತಾರೆ, ಒಂದು ರೀತಿಯಿಂದ ಮನಸ್ಸಿಗೆ ತೃಪ್ತಿ. ಏನೇನು ಶುರು ಮಾಡಿದ್ರಿ ಸರ್ ನೀವು ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಈಗ ಏನೇನು ಬೆಳೀತಾ ಇದ್ರಿ? ನಾವು ಹೊಲ ತೊಗೊಂಡಾಗ ಒಂದು ಬೋರ್ ಚೆನ್ನಾಗಿತ್ತು ಅಲ್ಲಿ ನೀರು, ಬಟ್ ಅವರು ಅದನ್ನ ಸರಿಯಾಗಿ ಯೂಸ್ ಮಾಡ್ತಾ ಇರಲಿಲ್ಲ. ಗುಡ್ಡಗಾಡು ಪ್ರದೇಶ, ಇಲ್ಲಿ ಸ್ವಲ್ಪ ತೆಗ್ಗು ದಿನ್ನೆ ಎತ್ತರ ಇದೆಲ್ಲ ಭಾಳ. ಸೊ ಇದಕ್ಕೆ ಹಾರ್ಟಿಕಲ್ಚರು ಒಳ್ಳೆ ಸೂಕ್ತ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಆಮೇಲೆ ಈ 11 ಎಕರೆ 9 ಎಕರೆ ಅಂತೇಳಿ ಒಂದು ಎದುರಾದ್ರು ಡಿಸ್ಟ್ರಿಬ್ಯೂಟ್ ಆಗಿದೆ, ನಡುವೆ ಒಂದು ಹಳ್ಳ ಹರಿದೋಗುತ್ತೆ. ಸೊ 11 ಎಕರೆ ಪ್ರದೇಶದಲ್ಲಿ ನಾವು ಡೆವಲಪ್ ಮಾಡ್ಬೇಕಂತ ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ಸೂಕ್ತ ಆಗುವಂಥದ್ದು ಕೇಸರಿ ವೆರೈಟಿ ಮಾವಿನದು ಒಂದು 750 ಗಿಡ, ಆಮೇಲೆ ಲಕ್ನೋ 49 ಅಂತ ವೆರೈಟಿದು ಪೇರಲು, ಇದನ್ನ ಡೆನ್ಸ್ ಕಲ್ಟಿವೇಷನ್ ಅಂತ ಹಾರ್ಟಿಕಲ್ಚರ್ ಅಂತ ಮಾಡಿಕೊಂಡು ಅದು ಪ್ಲಾಂಟೇಷನ್ ಮಾಡಿದ್ದು 2015. ಆಮೇಲೆ ಬರ್ತಾ ಬರ್ತಾ ಮತ್ತೆ ಪೇರು ನಿಂಬೆ ಗಿಡ ಒಂದು 500 ಇದೆ. ಸೊ ಈ 11 ಎಕರೆನ ಇವಾಗ ಫುಲ್ಲಿ ಡೆವಲಪ್ ಆಗಿದೆ. ಈಗ ಮಾವು ನಾವು 3ನೇ ಪೀಕ್ ಈ ವರ್ಷ ಲಾಸ್ಟ್ ಸೈಡ್ ತಗೊಂಡ್ವಿ 2019 ಒಳಗಡೆ 750ರಲ್ಲಿ 140 ಗಿಡ ಅಷ್ಟೇ ಹೂ ಕೊಟ್ಟಿದ್ದು, ಅಂದ್ರೆ 1.5 ಟನ್ 2 ಟನ್ ಅಷ್ಟೇ ಮಾವು ಬಂದಿದ್ದು. ಅದೇ ಈ ವರ್ಷ 550 ಗಿಡಗಳಷ್ಟು ಹೂ ಕೊಟ್ಟು 8 ಟನ್ ನಮಗೆ ಈ ಸರಿ ಇಳ್ ಸಿಕ್ತು ಮಾವು ಬಂದಿದೆ. ಸೊ ಬಟ್ ಏನು ಕೋವಿಡ್ ಇರೋದ್ರಿಂದ ರೇಟ್ ಸಿಕ್ಕಿಲ್ಲ, ಬಟ್ ಫಲವತ್ತಾದ ಬೆಳೆ ಬಂದಿದೆ, ಅದೊಂದು ಸಂತೋಷ. ಮಾರ್ಕೆಟ್ಗೆ ಅದಕ್ಕೆಲ್ಲ ಹೇಗೆ ಮಾಡ್ಕೊಂಡ್ರಿ? ಇಲ್ಲಿ ಮಾವಿಗೆ ಏನು ಮಾಡ್ತಾರೆ, ಬೇರೆ ಬೇರೆ ಬಾಂಬೆಯಿಂದ ಅಲ್ಲಿಂದ ಎಲ್ಲ ಬರ್ತಾರೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡೋರು ಇರ್ತಾರಲ್ಲ ಅವರೆಲ್ಲ ಬರ್ತಾರೆ. ಆಮೇಲೆ ಕುಷ್ಟಗಿಯಲ್ಲಿ ಕೊಪ್ಪಳಿನಲ್ಲಿ ಕೆಲವರು ಏಜೆಂಟ್ಸ್ ಇದ್ದಾರೆ, ಅವರು ಸುತ್ತಮುತ್ತಲು ಓಡಾಡಿಕೊಂಡು ಗುರುತು ಮಾಡ್ಕೊಂಡಿರ್ತಾರೆ, ಇವರು ಇಷ್ಟು ಎಕರೆ ಮಾವು ಬೆಳೆದಿರೋದು ಈ ವೆರೈಟಿ ಬೆಳೆದಿರೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಆ ಟೈಮ್ನಲ್ಲಿ ಬಂದಾಗ ಅವ್ರಿಗೆ ಆ ಟೈಮ್ನಲ್ಲಿ ಏನು ರೇಟ್ ಇದೆ ಮಾರ್ಕೆಟ್ನಲ್ಲಿ ಆ ರೇಟ್ ಪ್ರಕಾರ ಮಾತಾಡ್ಕೊಂಡು ಹೋಗ್ತಾರೆ. ತಮ್ಮದೇ ಆದ ಟೀಮ್ ಕರ್ಕೊಂಡ್ಬಂದು ಅವರು 2 ಟನ್ 3 ಟನ್ ಗಾಡಿನಲ್ಲಿ ಕಟ್ ಮಾಡಿ ವೆಯ್ಟ್ ಮಾಡಿಕೊಂಡು ಬ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗುವಾಗ ಕ್ಯಾಶ್ ಅಥವಾ ಇನ್ನ ಪೇಮೆಂಟ್ ಇದು ಮಾಡ್ತಾರೆ. ಸಿಸ್ಟಮ್ ಹೇಗಿದೆ ಸರ್, ನಿಮ್ಗೆ ಗುತ್ತಿಗೆ ಕೊಡ್ತಿರೋ ಅಥವಾ ಹೇಗೆ? ಒಂದು ನಾವಾಗಿ ಮಾಡೋ ಖುಷಿ ಬೇರೆ, ಇನ್ನೊಂದು ಮಾವಿಂದು ಸಸಿ ಹಾಕಿ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ಒಬ್ರಿಗೆ ಕೊಟ್ಬಿಡೋದು ಬೇರೆ. ಒಬ್ರಿಗೆ ಕೊಟ್ಬಿಡೋದು ಬೇರೆ ಯಾಕಂದ್ರೆ ಅವರು ಸಿಟಿನಲ್ಲಿರ್ತಾರೆ, ತೋಟದಲ್ಲೇ ಇರಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಸಿಸ್ಟಮ್ ಎಲ್ಲ ಡೆವಲಪ್ ಮಾಡಿ ಗಿಡಗಳು ಹಾಕ್ಬಿಟ್ಟು ಒಂದು ಇದಕ್ಕೆ ಬಂದಾಗ ಗುತ್ತಿಗೆ ಕೊಟ್ಬಿಡ್ತಾರೆ. ಆ ಗುತ್ತಿಗೆ ಹಿಡಿದವನು ಅಲ್ಲೇ ಗುಡಿಸಲು ಹಾಕ್ಕೊಂಡು ಅದನ್ನ ನೋಡ್ಕೊತಾನೆ, ವರ್ಷಕ್ಕೆ ಇಷ್ಟು ಅಂತ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಅವನು ಅದರಲ್ಲಿಂದ ಎಷ್ಟೇ ಪೀಕ್ ತಗೊಂಡ್ರು ಅವರು ಮಾಲೀಕರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ, ಉದ್ದದೆಲ್ಲ ಅವನೇ ನೋಡ್ಕೊತಾನೆ. ಅದರಲ್ಲಿ ಅಷ್ಟು ಖುಷಿ ಬರಲ್ಲ, ಅದು ಆಸ್ತಿ ಮಾಡ್ದಂಗೆ. ನಮ್ಮಲ್ಲಿ ಏನಂದ್ರೆ ಮನೆನೇ ಮಾಡಿಕೊಂಡು ತೋಟದಲ್ಲೇ ನಾವು ಇರೋದ್ರಿಂದ ಸೊ ನಮಗೆ ಮಾಡೋದ್ರಲ್ಲಿ ಆಸಕ್ತಿ, ಹಾಗಾಗ್ಬಿಟ್ಟು ನಾವೇ ಎಲ್ಲ ಇದನ್ನ ಮಾಡ್ತೀವಿ. ಆಮೇಲೆ ಒಂದೂ ಕೆಮಿಕಲ್ ಗೊಬ್ಬರ ಏನು ಹಾಕಲ್ಲ ನಾವು, ಹಸು ಗಿಸು ಸಾಕಿರೋದಕ್ಕೆ ಆ ಗೊಬ್ಬರನೇ ನಮಗೆ ಉಪಯೋಗ ಆಗುತ್ತೆ. ಆಮೇಲೆ ಜೀವಾಮೃತ ಆಯಿತು, ಆಮೇಲೆ ವೇಸ್ಟ್ ಡಿಸ್ಕ್ ಡಿಕಂಪೋಸರ್ ಆಯಿತು, ಇಂಥವನ್ನೆಲ್ಲ ನಾವು ಕಲ್ಟಿವೇಟ್ ಮಾಡ್ಕೊತೀವಿ. ಆಮೇಲೆ ವರ್ಮಿ ಕಂಪೋಸ್ಟು ನಾವೇ ತಯಾರು ಮಾಡ್ಕೊತೀವಿ, ಅದನ್ನೇ ಗೊಬ್ಬರವಾಗಿ ಉಪಯೋಗಿಸಿ. ಇನ್ನೇನು ಒಂದಲ್ಲ ಒಂದು ಒಂದಲ್ಲೂ ಎರಡು ಸರಿ ಬೇಕಾದರೆ ಕೀಟನಾಶಕ ಅಂತೂ ಉಪಯೋಗಿಸ್ಬೇಕಾಗತ್ತೆ, ಯಾಕಂದರೆ ಅದನ್ನೆಲ್ಲನೂ ಸಾವಯವದಿಂದನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದನ್ನಂತೂ ಮಾಡ್ತೀವಿ, ಬಟ್ ಬೇರಿಗೆ ಗೊಬ್ಬರಕ್ಕಾಗಿ ನಾವು ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರ ಅಂತೂ ಹಾಕಿಲ್ಲ. ಸೊ ಅದನ್ನು ಮಾಡಿ ಬಂದ ಫಲದಿಂದ ಕಾಯಿ ಹೂ ಬಿಟ್ಟಾಗ ಬಂದು ನೋಡ್ಕೊಂಡು ಹೋಗ್ತಾರೆ, ಕಾಯಿ ಬಂದಾಗ ಬಂದು ನೋಡ್ಕೊಂಡು ಹೋಗ್ತಾರೆ, ಕಾಯಿ ಗಾತ್ರ ಅದರ ಬೆಳವಣಿಗೆ ನೋಡಿಕೊಂಡು ಅದ್ರ ಮೇಲೆ ರೇಟ್ ಅವರು ಹೇಳ್ತಾರೆ. ನಮಗೆ ಸರಿ ಅನಿಸಿ ಬಂದಿರುವಂಥ ಪಾರ್ಟಿಗೆ ನಾವು ಅಲೋ ಮಾಡ್ತೀವಿ ತೊಗೊಂಡೋಗ್ಲಿಕ್ಕೆ, ಅವರು ಕೊಯ್ಕೊಂಡು ತೊಗೊಂಡು. ಮಾವಿನಿಂದ ನಿಮ್ಗೆ ಎಷ್ಟು ಆದಾಯ ಬಂತು? ಈ ನೋಡಿ ನನಗೆ ಈ ವರ್ಷ 8 ಟನ್ ಬಂತು. ಮೊದಲಿಗೆ ಬಂದಾಗೆ 70, 80, 110 ರೂಪಾಯಿ ಕೆ ಜಿವರೆಗೂ ಕೊಡ್ತೀವಿ ಅಂತ ಹೇಳಿದವರು, ಕೊರೋನಾ ಲಾಕ್ಡೌನ್ ಶುರು ಆದ ಕೂಡ 60 ರೂಪಾಯಿ ಇಳಿದ್ಬಿಟ್ರು. ಸೊ ಹಂಗಾಗಿ ಒಂದೆರಡು ಬ್ಯಾಚು 2-2 ಟನ್ನು 60 ರೂಪಾಯಿ ನಂಗೆ ತೊಗೊಂಡೋದ್ರು. ಮತ್ತು ಮುಂದಿನ ಕಟಿಂಗ್ ಅಂದರೆ 10-15 ದಿನಕ್ಕೊಮ್ಮೆ ಬಂದು ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವು ಕಾಯಿ ಗಾತ್ರ ಬಂದು ನೋಡಿಕೊಂಡು ಅದೇ ಗಿಡದಿಂದನೇ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಹೋಗ್ತಾರೆ. ಸೊ 3ನೇ 4ನೇ ಕಟಿಂಗ್ ಟೈಮ್ನಲ್ಲಿ ಆಲ್ರೆಡಿ ರೇಟ್ 40 ರೂಪಾಯಿ ಇಳಿದಿತ್ತು. ಹಾಗಾಗಿ ಬಂತು ಆದಾಯ, ಬರಲಿಲ್ಲ ಅಂತಲ್ಲ, ಬಟ್ ಅಷ್ಟು ಬಂತು ಅಂತ ಹೇಳೋಕ್ಕಾಗಲ್ಲ. ಸೊ ಮುಂದಿನ ವರ್ಷ ಒಂದು ವೇಳೆ ಕರೋನಾದ ಬಾಧೆ ಇರಲಿಲ್ಲ ಅಂದರೆ ಒಳ್ಳೆ ರೇಟ್ ಸಿಕ್ಕರೆ ಬಹುಶಃ ನಾವು ಅದೇ 8 ಟನ್ ಬದಲು 6 ಟನ್ ಬಂದರೂ ಕೂಡ 5-7 ಲಕ್ಷಕ್ಕಿನ್ನು ನಮಗೆ ಮೋಸ ಇಲ್ಲ. ಆಮೇಲೆ ಪೇರು ಅಂತೂ ಒಂದು 6-7 ತಿಂಗಳು ಕಂಟಿನ್ಯೂಸ್ ಬರ್ತಾ ಇದೆ. ಅದು ದಿನನಿತ್ಯ ಖರ್ಚಿಗೆ ನಮ್ಮನ್ನೇ ನಂಬಿಕೊಂಡು ನಮ್ಮ ಜೊತೆಗೆ ಔಟ್ ಹೌಸ್ನಲ್ಲಿರುವಂಥ ನಮ್ಮ ಒಂದು ಫ್ಯಾಮಿಲಿ ಇದೆ, ಅವರು ದನಕರುಗಳನ್ನೂ ನೋಡ್ಕೊತಾರೆ, ಕುರಿ ನೋಡ್ಕೊತಾರೆ, ಆಮೇಲೆ ಡ್ರಿಪ್ದು ಮಾವಿನದು ಅದು ನೋಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಸೊ ಅವ್ರ ಸಂಸಾರನೂ ಸಾಗುತ್ತೆ, ಅವ್ರ ಖರ್ಚುನ ನಾವು ಅದನ್ನ ನಿಗಿಸ್ಕೊಂಡಂಗಾಗತ್ತೆ ಅದೇ ಇದ್ರೊಳಗೆ. ಈಗ ಸೀತಾಫಲಕ್ಕೆ ಒಂದು ಮಾರ್ಕೆಟ್ ಇದ್ದಾರೆ, ನೀವು ನಿಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಸೀತಾಫಲನು ಬೆಳೆದಿದ್ದಾರೆ? ಸೀತಾಫಲ ಹೆಚ್ಚಾಗಿ ಬೆಳೆದಿಲ್ಲ, ಈಗ ಬರ್ತಾ ಇದೆ. ಸೊ ಅದ್ರ ಮಾರ್ಕೆಟ್ ಸರ್ವೆ ಅದನ್ನೇನು ಮಾಡಿಲ್ಲ, ಬಟ್ ಚೆನ್ನಾಗಿ ಬರ್ತಾ ಇದೆ, ಇನ್ನು ಅದನ್ನ ಮಾರ್ಕೆಟಿಂಗ್ ನಾವು ತಗೊಂಡೋಗಿಲ್ಲ. ಶ್ರೀಗಂಧದ ಬೆಳೆ ಬಗ್ಗೆ? ಶ್ರೀಗಂಧ 6 ವರ್ಷ ಆಯ್ತು, ಅದು ಮಾವು ಹಾಕಿದಾಗೆ ಹಾಕಿದ್ದು. ಸೊ ಅದು ಬರ್ತಾ ಇದೆ. ಸೊ ಅದರಲ್ಲಿ ಪಾಸಿಟಿವ್ ಮಾತಾಡೋರು ಇದ್ದಾರೆ, ನೆಗೆಟಿವ್ ಮಾತಾಡೋರು ಇದ್ದಾರೆ, ಕಳ್ತನ ಆಗುತ್ತೆ ಇದ್ದಾರೆ, ಬೇಲಿಗಿಲ್ಲೆಲ್ಲ ಹಾಕೊಂಡಿದ್ದೀವಿ. ಆ ಥರದ ಭಯ ಆತಂಕಗಳು ಬಂದಿದ್ದು ಅವನಿಗೆ ಅನಿಸುತ್ತೆ, ಬಟ್ ಇನ್ನು 15 ವರ್ಷಕ್ಕೆ ಗೌರ್ಮೆಂಟ್ ರೂಲ್ಸ್ ಎಷ್ಟೋ ಚೇಂಜ್ ಆಗ್ಬೋದು. ಈಗ ನೋಡಿ, ಈಗ ಬ್ಯಾಂಬೂ ಕಲ್ಚರ್ ಮೊದಲು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿದವರು, ಈಗ ಅದನ್ನ ಗ್ರಾಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬ್ಯಾಂಬೂ ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ, ನಮಗೂ ಉಪಯೋಗ ಆಗುತ್ತೆ, ಮಾರಕ್ಕೂ ಆಗುತ್ತೆ, ನಾಳೆ ಶ್ರೀಗಂಧನಿಗೂ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಬೆಳೆದ ರೈತನಿಗೆ ಒಂದು ಒಳ್ಳೆ ಆದಾಯ ಬರಬೇಕಂದ್ರೆ ಇಂಥ ಕೆಲವು ಗಿಡಗಳಿಂದನೇ ಇದನ್ನ ಇಂಟರ್ ಕಲ್ಟಿವೇಷನ್ ಅಂತ ಬೆಳೆದಿರೋದು. ಸೊ 15 ವರ್ಷದಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ, ಗೌರ್ಮೆಂಟ್ ರೂಲ್ಸ್ ಚೇಂಜ್ ಆಗುತ್ತೆ, ರೈತರಿಗೆ ಅನುಕೂಲವಾದಂಥ ರೂಲ್ಸ್ ಬಂದರೆ ಅದಕ್ಕೊಂದು ಬೆಲೆ ಬಂದರೆ ಅದೊಂದು ಆದಾಯ ಆಗುತ್ತಂತೆ ಪರಿಸ್ಥಿತಿ. ಶ್ರೀಗಂಧದ ರಕ್ಷಣೆಗೆ ಏನೆಲ್ಲ ಟೆಕ್ನಾಲಜಿಗಳನ್ನೆಲ್ಲ ಬಳಸ್ಕೊಳ್ಳೋ ಸ್ಥಿತಿ ತಲುಪಿದ್ರೆ, ಕಳ್ಳರು ಬಂದು ಅದನ್ನ ಮುಟ್ಟೋ ಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೈರನ್ಗಳನ್ನ ಇದು ಮಾಡೋದು, ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ಗೆಲ್ಲ ಅದರದ ಲಿಂಕನ್ನೆಲ್ಲ ಕೊಡೋದು, ಈ ಥರದ್ದೆಲ್ಲ ನಡೀತಾ ಇದೆ. ನೀವು ಈ ಥರ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿದ್ರೆ ಹೇಗೆ? ಈಗಿನ್ನೂ ಶುರು ಆಯ್ತಲ್ಲ, ಈಗೇನು 4-5 ವರ್ಷದ ಗಿಡಗಳು ಅಂತ ಪರಿ ಏನು ಈಗ ನಮಗೆ ಥ್ರೆಟ್ ಅನಿಸಿಲ್ಲ. ಚೆನ್ನಾಗಿ ಬೆಳೆದು ಬಂದ ಗಿಡಗಳಿಗೆ ಬಹುಶಃ ಬೇರೆ ಕಡೆಗೆ ಆ ರೀತಿ ಟೆಕ್ನಾಲಜಿ ಬೇಕಾಗ್ಬೋದು. ಅದ್ರ ನಡುವೆ ಮಾವಿಂದ ಅಷ್ಟೊತ್ತಿಗೆ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಇದ್ರ ಏಳಿಗೆ ಮೇಲೆ ಡಿಸೈಡ್ ಮಾಡ್ಬೇಕಷ್ಟೇ. ಅಂದ್ರೆ ಈಗ ನಿಮ್ಮ ಪ್ರಕಾರ ನೋಡಿದ್ರೆ ಶ್ರೀಗಂಧ ಬೆಳೆಯೋ ಅಥವಾ ಶ್ರೀಗಂಧವನ್ನ ಮರಗಳನ್ನು ಬೆಳೀತಾ ಇರ್ತಕ್ಕ ರೈತರಿಗೆ ಒಂದ್ ಸಣ್ಣ ಒತ್ತಡ ಇರ್ತದೆ ಅಂತ? ಯಾವಾಗಲೂ ಇರುತ್ತೆ ಇದ್ದೇ ಇರ್ತದೆ ಅಂತ. ಈಗ ಕಲ್ಚರಲ್ಲು, ಪೊಲಿಟಿಕಲು, ಆಮೇಲೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ನಿಮಗೆ ಇವೆಲ್ಲ ತೊಂದರೆಗಳು ಇದ್ದಂಗೆ. ಈಗ ಕರಡಿ ಬಂತು ಅಂತ ಹೇಳಿ ನಾವು ಗಿಡ ಬೆಳೆಸ್ಲಿಕ್ಕೆ ಹಣ್ಣು ಬೆಳೆಸಕ್ ಆಗಲ್ಲ, ಬರುತ್ತೆ ಹೋಗುತ್ತೆ, ಅದ್ರದ್ದು ನುಕ್ಸಾನ್ ಅದು ಮಾಡುತ್ತೆ. ಹಾಗಂತ ಹೇಳಿ ಕಲ್ಲಂಗಡಿ ಹಣ್ಣು ಬೆಳೆಯೋದೇನು ಯಾರು ನಿಲ್ಸಲ್ಲ, ಬೀಜಕ್ಕಾದ್ರೂ ಬೆಳೆಸ್ತಾರೆ, ಹಣ್ಣಿಗಾದ್ರೂ ಬೆಳೆಸ್ತಾರೆ, ಬೇಸಿಗೆ ಬಂತು ಒಳ್ಳೆ ಮಾರ್ಕೆಟ್ ಬರುತ್ತೆ ಅಂತ ಬೆಳೆಸ್ತಾರೆ. ತಮ್ಮದೇ ಆದ ರೈತರು ತಮ್ಮ ತಮ್ಮ ಅನುಕೂಲ ತಕ್ಕಂಗೆ ಪ್ರೊಟೆಕ್ಷನ್ ಮಾಡ್ಕೊಂತಾರೆ. ಇದು ಒಂದ್ ಕಡೆಗೆ ಕಮರ್ಷಿಯಲ್ ಆಗಿ ನಿಮ್ಗೆ ವಾರ್ಷಿಕ ಮತ್ತು ದೀರ್ಘಕಾಲದ ಆದಾಯ ಬೆಳೆಗಳ ನಿಮ್ ಕುಟುಂಬಕ್ಕೆ ಬೇಕಾಗುವಂತಹ ಸಣ್ಣ ಹತ್ತಿರದ ಮಾರ್ಕೆಟ್ಗೆ ಬೇಕಾಗುವಂತಹ ಬೆಳೆಗಳು ಏನೇನ್ ಬೆಳಿತಿದ್ರಿ? 1/2 ಎಕರೆ ಶೇಡ್ ನೆಟ್ ಮಾಡಿದ್ದೀವಿ. ಆ ಶೇಡ್ ನೆಟ್ನಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತಾರೆ, ಅದರಲ್ಲಿ ತರಕಾರಿಗಳನ್ನ ಬೆಳ್ಕೊತೀವಿ. ನಮಗೆ ಬೇಕಾದ ತರಕಾರಿ ಅಂತೂ ಜಗ ಇದೆ, ಅದರಲ್ಲಿ ಬೆಳ್ಕೊತೀವಿ. ಇನ್ನು ನಮ್ಮೊಂದು 9 ಎಕರೆ ಈಗ ಡೆವಲಪ್ ಮಾಡ್ತಾ ಇದ್ದೀವಿ ಹಾರ್ಟಿಕಲ್ಚರ್ಗೆ. ಇಷ್ಟು ವರ್ಷ ಅದರಲ್ಲಿ ನಾವು ಜನರಲ್ ಬೆಳೆ ಏನು ಬೆಳೀತಾರಲ್ಲ ಅದನ್ನು ಬೆಳೀತಾ ಇದ್ವಿ. ಅದರಲ್ಲಿ ಸಿರಿಧಾನ್ಯ ಹಾಕಿದ್ವಿ, ಬರಗು, ಸಾಮೆ, ನವಣಿ ಇವೆಲ್ಲ ಸಿರಿಧಾನ್ಯ ಹಾಕಿದ್ವಿ. ಅದನ್ನ ಮತ್ತೆ ಸರಿಯಾಗಿ ಪಾಲಿಶ್ ಮಾಡಿಸ್ಬಿಟ್ಟು ರಾಯಚೂರು ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಅದನ್ನ 1 ಕೆಜಿ ಪಾಕೆಟ್ ಮಾಡಿಬಿಟ್ಟು ಅದನ್ನ ನಾವು ಕೆಲವು ಭಾಳಷ್ಟು ಕಿರಾಣಿ ಅಂಗಡಿಗಳಿಗೆ ಕೊಟ್ಟಿದ್ದೀವಿ ಕೂಡ. ಅದನ್ನ ನಾವು ಸಂಪೂರ್ಣ ಸಾವಯವ ಪದ್ಧತಿಯಿಂದ ಬೆಳೆದಿದ್ದಕ್ಕೆ ಆರ್ಗ್ಯಾನಿಕ್ ಅಂತ ಹೇಳಿ ಇದು ಮಾಡಿದೆ. ಬಟ್ ಇನ್ನೂ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮದು ಮ್ಯಾಕ್ಸಿಮಮ್ ಕೊಟ್ಟಿಗೆ ಗೊಬ್ಬರ ಆಮೇಲೆ ಜೀವಾಮೃತ ಇಂಥದ್ರಿಂದ ಬೆಳೆದಂತ ಗಿಡಗಳು ಜಾಸ್ತಿ ನಾವು ರಾಸಾಯನಿಕ ಅಂತೂ ಯೂಸೇ ಮಾಡಲ್ಲ. ಸೊ ಹಾಗಾಗಿ ಅದಕ್ಕೆ ಟ್ರೈ ಮಾಡ್ತಾ ಇದೀವಿ. ಒಂದ್ ವೇಳೆ ಹಾಗೆ ಮಾಡಿದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಆರ್ಗ್ಯಾನಿಕ್ ಮ್ಯಾಂಗೋ ಅಂತ ಹೇಳಿ ಅದನ್ನ ಮಾಡಿದ್ರೆ ಇನ್ನೂ ಒಳ್ಳೆ ಬೆಲೆ ಸಿಗ್ಬಹುದು. ಆಮೇಲೆ ನಮಗೊಂದು ಹೆಮ್ಮೆನು ಇರುತ್ತೆ, ನಾವು ಆರ್ಗ್ಯಾನಿಕ್ ಬೆಳೀತಾ ಇದೀವಿ ಅಂತ ಹೇಳಿ. ಆರ್ಗ್ಯಾನಿಕ್ ಒಂದು ಪ್ರಮಾಣ ಪತ್ರ ಸಿಗ್ಬೇಕು ಅಂದ್ರೆ ಅದಕ್ಕೆಲ್ಲ ಕಂಡೀಷನ್ಸ್ ನೀವು ಸಿದ್ಧರಿದ್ದೀರಿ ಅಂತ? ಈಗ ಒಂದು ಎರಡು ಏರಿಯಾದಲ್ಲಿ ಕೆಲವು ಬೆಳೆಗಳು ಬಿಟ್ಟು ಮಾಡಿದ್ರಾ ಸರ್ಟಿಫಿಕೇಟ್ಗೆ? ಇನ್ಮೇಲೆ ಮಾಡ್ಬೇಕು, ಇಲ್ಲಿವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡ್ಬೇಕು. ನಾವು ಮೊದಲು ಪೂರಾ ಆರ್ಗ್ಯಾನಿಕ್ ಅಂತ ಹೇಳಿ ನಮಗೆ ನಾವು ಮನದಟ್ಟನೆ ಆಗ್ಬೇಕು. ಆಮೇಲೆ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಡೋರು ಏನಂತಾರೆ, ಅಕ್ಕಪಕ್ಕ ಹೊಲದವ್ರು ಕೂಡ ಯಾವುದೋ ಔಷಧ ಸಿಂಪರಣೆ ಮಾಡಬಾರ್ದು ಅಂತೇಳಿ. ಅದನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಯಾವ ಮಾಡೋಕ್ಕಾಗಲ್ಲ ಅಂದ್ರೆ ಚೆನ್ನಾಗಿ ಬೇಲಿ ಹಾಕೊಂಡು ಎತ್ತರದಲ್ಲಿ ಪರದೆ ಹಾಕೊಂಡು ಅದನ್ನ ಅವ್ರಿಗೆ ನಾವು ಮನದಟ್ಟು ಮಾಡ್ಬೇಕಾಗತ್ತೆ. ಅವ್ರು ಔಷಧ ಸಿಂಪಡಿಸಿದ್ರು ನಮ್ಮ ಹೊಲಕ್ಕೆ ಬರಲ್ಲ ಅಂತೇಳಿ, ವಾಯುವಿನ ದಿಕ್ಕಿ ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು. ಸೊ ಅದು ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಆ ದಿಕ್ಕಿನತ್ತ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದೀವಿ. ಒಳ್ಳೇದು ಬಸವರಾಜ್ ಅರಳಿ ಮರ್ದವ್ರೆ, ನಿಮ್ಮ ಒಂದು ವೃತ್ತಿ ಜೀವನ ತುಂಬಾ ಭಿನ್ನವಾಗಿರ್ತಕ್ಕಂಥದ್ದು. ಈಗ ಅದ್ರ ಆಚೆ ನೀವು ಅದನ್ನ ಬಿಟ್ಟು ಈಗ ಕೃಷಿ ಕಡೆಗೆ ಬಂದಿದ್ರೆ, ಒಂದ್ ಕಡೆಗೆ ಪ್ರಕೃತಿ ಜೊತೆಗೆ ಒಡನಾಟದಲ್ಲಿ ಇಟ್ಕೊಂಡು ತೋಟಗಾರಿಕೆ ಬೆಳೆಗಳನ್ನ ಮತ್ತೆ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಮತ್ತೆ ಒಂದಿಷ್ಟು ವಾಣಿಜ್ಯ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ. ಸೊ ಈ ನಿಟ್ಟಿನೊಳಗಡೆಗೆ ಈ ಹೊಸ ತಲೆಮಾರಿನ ಯುವಕರು ಬರ್ತಾ ಇರ್ತಾರೆ, ಅಂದ್ರೆ ನಿಮ್ಮ ಹಾಗೆ ಹಿಂದೆ ಎಲ್ಲ ಉದ್ಯೋಗ ಹುಡುಕಾಡ್ಕೊಂಡು ನಗರಕ್ಕೆ ಹೋದಂತವ್ರು, ಈ ಕೊರೋನಾ ಬಂದಾಗಿನಿಂದ ಎಲ್ಲ ಒಂದ್ ಕಡೆಗೆ ಯುವ ಜನತೆ ಅಲ್ಲೆಲ್ಲೋ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ನಗರಗಳಲ್ಲೆಲ್ಲ, ಮತ್ತೆ ಅವರು ಹೊರಗಡೆ ಮರಳಿ ಈ ಕಡೆ ಬರ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವ ಹಾಗೆ ಅವ್ರಿಗೆ ಭೂಮಿ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಎಲ್ಲೋ ಒಂದು ಕನಸಿನ ಬದುಕನ್ನ ಹುಡುಕಾಡ್ಕೊಂಡು ಅಲ್ಲಿ ಹೋಗಿರ್ತಾರೆ. ಈಗ ಅವ್ರು ಮರಳಿ ವಾಪಸ್ ಬರುವಂತ ಸಂಖ್ಯೆ ಹೆಚ್ಚಾಗ್ತಿದೆ. ಅಂಥವ್ರಿಗೆ ನೀವು ಏನ್ ಹೇಳಕ್ ಬಯಸ್ತಾ ಇತ್ತು? ಈಗ ನೋಡಿ, ನಾನು ಕೃಷಿ ಕಡೆ ಬಂದಿದ್ದು ಯಾಕಂದ್ರೆ ನಾವು ತೋಟ ತಗೊಂಡಿದ್ವಿ, ತೋಟ ಮಾಡಿದ್ವಿ, ಒಂದು ಲೆವೆಲಿಗೆ ಬಂದಿದೆ, ಅಪ್ಪ ಅಮ್ಮ ವಯಸ್ಸಾಗಿದೆ, ಅವ್ರ ಜೊತೆಗೆ ಇದ್ದಂಗು ಆಗುತ್ತೆ, ಆಮೇಲೆ ನೇಚರ್ಗೆ ಹತ್ರ ಆಗಿ ನಾನು ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾ ಬಂದೆ. ನಾ ಡಿಸಿಷನ್ ತಗೊಂಡಾಗ ಕರೋನಾ ಇನ್ನೂ ಶುರು ಆಗಿದ್ದಿಲ್ಲ. ಸೊ ನಾನು ಕರೋನಾದಿಂದ ಡಿಸಿಷನ್ ತಗೊಂಡು ಬಂದವನಲ್ಲ, ಬಟ್ ಕರೋನಾ ವತಿಯಿಂದ ಎಷ್ಟೋ ಜನರು ಜಾಬ್ಸ್ ಹೋಗಿದೆ. ಆಮೇಲೆ ಅವರೆಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ಲಾರ್ದೇನೆ ಕೆಲವರು ಹೊಲ ಇದ್ದವರು ವಾಪಸ್ ಬಂದು ಹೊಲ ಮಾಡ್ತಾ ಇದಾರೆ, ಹಂಗೆಲ್ಲ ಮಾಡ್ತಿದ್ದಾರೆ. ಬಟ್ 30 ವರ್ಷ ಕಾರ್ಪೊರೇಟ್ ಲೈಫ್ನಲ್ಲಿ ನಾನು ಈಗ ಸುಮಾರು ಒಂದು ನನ್ನ ಕಂಪನಿಗೆ 300-350 ಕೋಟಿ ಅಷ್ಟು ಆರ್ಡರ್ಗಳನ್ನ ನಾನು ತಂದು ಕೊಟ್ಟಿರ್ಬೋದು, ಪ್ರಾಜೆಕ್ಟ್ಗಳು ಮಾಡಿರ್ಬೋದು. ತಿಂಗಳ ತಿಂಗಳ ಸಂಬಳವನ್ನು ಬರ್ತಾ ಇತ್ತು, 2-2.5 ಲಕ್ಷ ರೂಪಾಯಿ ತಿಂಗಳಿಗೆ ಬರೋ ಸಂಬಳನ ಬಿಟ್ಟು ನಾವು ಬಂದು ಕೃಷಿಗೆ ಅಳವಡಿಸ್ಕೊಂಡಿವಿ ಅಂದರೆ ಆ ಟೈಮ್ನಲ್ಲಿ ಮಾಡಿರೋ ದುಡ್ಡು ಆಮೇಲೆ ಅದೃಷ್ಟದಿಂದ ಬಂದಿರೋ ಕೃಷಿಗೆ ಮಾಡ್ತಾ ಇರೋದು ಅದೆಲ್ಲ ಓಕೆ. ಬಟ್ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೋ ಒಂದು ಕಂಪ್ನಿಗೆ ದುಡಿತೀವಿ, ಸಂಬಳ ಬರುತ್ತೆ, ಬಟ್ ನಾವು ಮಾಡಿರೋ ಎಫರ್ಟ್ ಎಲ್ಲ ಕಂಪ್ನಿಗೆ ಹೋಗುತ್ತೆ. ಇದರಲ್ಲಿ ಏನಂದ್ರೆ ನಾವೇ ಬೆಳಿತೀವಿ, ನಾವೇ ಮಾರ್ತೀವಿ, ಆಮೇಲೆ ನಮಗೊಂದೊಂದು ತೃಪ್ತಿ ಇರ್ತದೆ. ನಾನೇ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಹೋಗಿ ಕ್ರೇಟ್ನಲ್ಲಿ ನನ್ನ ಪೇರ್ಲ ಹಣ್ಣು ಇಟ್ಕೊಂಡು ಮಾರಿದ್ದು ಇದೆ, ಯಾಕಂದ್ರೆ ಕೊಳತೋಗಿ ಹಾಳಾಗ್ತದೆ ಅಂತೇಳಿ. ನಮ್ಮ ತಂದೆನೆ ಕೇಳ್ತಾರೆ, ಏನು ನೀನು ಅಷ್ಟೊಂದು ದೊಡ್ಡ ಕಂಪ್ನಿಯಲ್ಲಿ ಅಷ್ಟೊಂದು ಪೊಸಿಷನ್ನಲ್ಲಿ ಇದ್ದವನು ಬಂದು ನೀನು ಕ್ರೇಟ್ ತೊಗೊಂಡೋಗಿ ಪಕ್ಕದ ಹಳ್ಳಿಯಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಹೋಗಿ ಮಾರಿ ಬಂದ್ಯಾಲ ಒಂದು ತಾಸು ಅಂದರೆ ಇದ್ರ ಖುಷಿನೇ ಬೇರೆ ಅಪ್ಪಾಜಿ. ನಮ್ಮ ತೋಟದ್ದು, ನಮ್ಮ ತೋಟದ್ದು, ನಮ್ಮ ಹಳ್ಳಿ ಹುಡುಗರಿಗೆ 2 ರೂಪಾಯಿಗೆ ಒಂದೊಂದು ಹಣ್ಣು ಕೊಟ್ಟರು ಕೂಡ ಬಂದು ಓಡ್ಕೊಂಡ್ಬಂದು 2 ರೂಪಾಯಿ ನನ್ನ ಮುಂದೆ ಇಟ್ಟು ಖುಷಿಯಾಗಿ ತೊಗೊಂಡೋಗಿ ತಿಂತಾರೆ. ಸೊ ಅವ್ರಿಗೂ ಒಂದು ಇದಾಗುತ್ತೆ. ನಾಳೆ ಹೈನುಗಾರಿಕೆ ಜಾಸ್ತಿ ಆಯ್ತು ಅಂದರೆ ಅಕ್ಕಪಕ್ಕ ಸ್ಕೂಲ್ನಲ್ಲೆಲ್ಲ ಹಾಲು ಕೊಟ್ಟು ನಾವು ಹುಡುಗರಿಗೆ ಹೆಲ್ಪ್ ಮಾಡ್ದಂಗು ಆಗುತ್ತೆ, ಕಮ್ಯುನಿಟಿ ಸರ್ವಿಸು ಆಗುತ್ತೆ. ಈಗ 2 ಫ್ಯಾಮಿಲಿ ನಂಬಿಕೊಂಡು ನಮ್ಮ ಜೊತೆಗೆ ಇದ್ದಾರೆ. ನಾವು ಬೆಳೆಯೋ ತರಕಾರಿನೇ, ನಾವು ಬೆಳೆಯೋ ಹೈನದಿಂದ ಅವ್ರಿಗೂ ಹಾಲು ಸಿಗುತ್ತೆ, ಹಣ್ಣು ಸಿಗುತ್ತೆ, ತಿನ್ಲಿಕ್ಕಾಗುತ್ತೆ. ಅದೇ ಹಳ್ಳಿಯಲ್ಲಿ ಹೋಗಿ ಒಂದು 1/2 ಲೀಟ್ರ್ ಹಾಲು ಕೇಳಿದ್ರೆ ಯಾರು ಕೊಡೋಂಗಿಲ್ಲ, ಸಿಗೋದೂ ಇಲ್ಲ. ಅವರು ಅದನ್ನೇ ಡಿಕಾಕ್ಷನ್ ಚಾನೇ ಕುಡಿತಾರೆ, ಬಟ್ ದನ ಕರ ಸಾಕೋದು ಬಿಟ್ಬಿಟ್ಟಿದ್ದಾರೆ. ನಮಗೆ ಇದರಲ್ಲಿ ಒಂದು ತೃಪ್ತಿ ಇದೆ, ನಾವೇ ಕೈಯಾರಿ ಮಾಡಿದ್ದಂತ. ಇದೊಂಥರ ಸೆಕೆಂಡ್ ಇನ್ನಿಂಗ್ ಇದ್ದಾಗೆ ಸರ್, ಫಸ್ಟ್ ಇನ್ನಿಂಗ್ನಲ್ಲಿ ಎಂಜಾಯ್ ಮಾಡೋದೆಲ್ಲ ಮಾಡಿದ್ವಿ. ದೇಶ ವಿದೇಶ ಸುತ್ತ ಆಯಿತು, ದೊಡ್ಡ ದೊಡ್ಡ ಬೇರೆ ಬೇರೆ ಕಂಪ್ನಿಯವ್ರನ್ನ ಭೇಟಿ ಮಾಡಿದ್ದಾಯಿತು, ವಿಮಾನದ ಓಡಾದಾಯಿತು, ಅದು ಲಕ್ಸುರಿ ಲೈಫೆಲ್ಲ ಮಾಡಿದ್ದಾಯಿತು. ಈಗ ಇದೊಂಥರ ಮಣ್ಣಿನ ಹತ್ರ ಇಟ್ಕೊಂಡು ನಮ್ಮದೇ ಆದಂಥರ ತೃಪ್ತಿ ಜೀವನ, ಇದು ಸಾಯುವರೆಗೂ ಮಾಡ್ಬೋದು. ಆಮೇಲೆ ಒಂದು ರೀತಿಯಿಂದ ನೆಮ್ಮದಿ, ಆರೋಗ್ಯಕ್ಕೂ ಭಾಳ ಉತ್ತಮ, ಆ ದೃಷ್ಟಿಯಿಂದ ಈ ಬಂದಿರೋದು. ಆಮೇಲೆ ಎಲ್ರಿಗೂ ಆಸೆ ಇರುತ್ತೆ ಎಲ್ಲೋ ಒಂದು ಕಡೆ ಹೋಗಿ ಸೆಟ್ಲ್ ಆಗಬೇಕಂತ. ನಾವು ಯಾವುದೋ ಒಂದು ಫ್ಲ್ಯಾಟ್ ತೊಗೊಂಡು ಯಾವುದೋ ಸಿಟಿನಲ್ಲಿ ಸೆಟ್ಲ್ ಆಗೋದಕ್ಕಿಂತ ಅಪ್ಪ ಅಮ್ಮನ ಹತ್ರ ಇದ್ಕೊಂಡು ವಯಸ್ಸಾದಾಗ ಅವ್ರಿಗೂ ಒಂಥರ ಮನಸ್ಸಿಗೆ ಸಮಾಧಾನ. ಇಷ್ಟೆಲ್ಲ ಜಾಬ್ ಮಾಡಿ ದೂರ ದೂರ ಇದ್ದು ನಾನು 30 ವರ್ಷನೂ ಕರ್ನಾಟಕದಲ್ಲಿ ನೌಕರಿ ಮಾಡೇ ಇಲ್ಲ, ಎಲ್ಲ ಹೊರಗಡೆನೆ ಮಾಡಿದ್ದು. ಈಗ ಬಂದ್ಬಿಟ್ಟು ನಾನು ಮತ್ತೆ ಕರ್ನಾಟಕದಲ್ಲಿ ಅಪ್ಪ ಅಮ್ಮನ ಹತ್ರನೇ ಅವ್ರ ಜೊತೆಗೆ ಇದ್ದೀನಿ ಅಂತಂದ್ರೆ ಅವ್ರ ಜೊತೆ ಸೇವೆ ಮಾಡ್ಕೊಂತ ಅವ್ರು ಬೆಳಿಗ್ಗೆ ತಿಂಡಿ ಮಾಡ್ತೀನಿ, ಅವ್ರು ನೀರು ಕಾಯಿಸ್ಕೊಡೋದು, ಏನೋ ಒಂಥರ ತೃಪ್ತಿ. ನಮ್ಮ ದನಕರುಗಳಿಗೆ ಹುಲ್ಲು ಹಾಕಿದಾಗ ಅದ್ರ ಮುಂದೆ ನಿಂತ್ಕೊಂಡು ನಾನು ಚಾ ಕುಡಿತಾ ಇದ್ರೆ ಅವ್ರು ತಿಂತ ನೋಡು ಖುಷಿನೇ ಬೇರೆ. ಕಾರ್ಪೊರೇಟ್ ಲೈಫ್ನಲ್ಲಿ ಬಂದಿದ್ದ ಬೋನಸ್ಸು ಸಂಬಳದಿಂದ ಖುಷಿನೇ ಬೇರೆ. ಸೊ ಎರಡನ್ನೂ ಅನುಭವಿಸ್ದಂಗೆ ಆಯಿತು. ಅದ್ರ ರೀತಿಯಿಂದ ನಾನು ಒಂಥರ ಅದೃಷ್ಟವಂತ. ಎರಡು ರೀತಿಯ ಅನುಭವಗಳನ್ನು ಅನುಭವ, ತಿಂಗಳ 2-2.5 ಲಕ್ಷ ಸಂಬಳ ತೆಗೆದುಕೊಂಡು ಜೀವನ ಮಾಡಿದ ಒಂದು ಅನುಭವ. ಈಗ ಇಲ್ಲಿ ನೀವೇ ಮಾರುಕಟ್ಟೆಯಲ್ಲಿ ನಿಂತ್ಕೊಂಡು ನೀವೇ ಬೆಳೆದಂತ ಬೆಳೆಗಳನ್ನ, ಹಣ್ಣು ಹಂಪಲುಗಳನ್ನ 2 ರೂಪಾಯಿನ 5 ರೂಪಾಯಿನ 10 ರೂಪಾಯಿಗೆ ಮಾರಿ ಚಿಲ್ಲರೆಯ ಕಾಸನ್ನು ಕಂಡಂತ ಅನುಭವ, ಎರಡು ಅನುಭವಗಳು. ನಾನು ಈ ಕಡೆ ಬಂದ್ಬಿಟ್ಟು ಆಮೇಲೆ ಆ ಲೈಫ್ ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಏನೂ ಇಲ್ಲ. ನಾ ಇಲ್ಲಿ ಬಂದು ಶುರು ಆದಾಗಿಂದ ಯಾವತ್ತು ನಾನು ಅದನ್ನ ಹೋಗ್ಬೇಕು ವಾಪಸ್ಸು ಗಿಲ್ಟಿಗಳು ಕಾಡಿಲ್ಲ, ಏನಿಲ್ಲ. ಒಂದ್ ರೀತಿ ಏನಂದ್ರು, ಹಾ ನಾನು ಈ ಕಡೆ ಡಿಸಿಷನ್ ತಗೊಂಡು ಬಂದಾಯ್ತು, ಇದನ್ನ ಮಾಡ್ಬೇಕು, ಅಪ್ಪ ಅಮ್ಮ ಪಕ್ಕದಲ್ಲಿ ಇದಾರೆ, ಅವ್ರು ನೋಡ್ಕೊಂಡಂಗೆ ಆಗತ್ತೆ, ನೇಚರ್ಗೆ ಹತ್ರ ಆಗಿದ್ದೀನಿ, ಆಮೇಲೆ ಇದ್ರಲ್ಲಿ ಒಂಥರ ತೃಪ್ತಿ. ಒಳ್ಳೇದೇ ಸರ್, ಪ್ರೊಫೆಸರ್ ಸರ್, ನಿಮ್ಮ ಅನುಭವ ತುಂಬ ಡಿಫ್ರೆಂಟ್ ಆಗಿದೆ. ಈ ಕಡೆಗೆ ಒಂದ್ ಕಡೆಗೆಲ್ಲೋ ಒಂದು ಲಕ್ಸರಿ ಲೈಫ್ ಅನ್ನ ಕಂಡ್ಕೊಂಡಿರೋರು, ಮತ್ತೆ ಇಲ್ಲಿ ಮಣ್ಣಲ್ಲಿ ಬಂದಾಗೆ ಈ ಬದುಕು ಹೇಗಿದೆಯೋ ಅದನ್ನ ಒಪ್ಕೊಳ್ಳೋ ಅಂತ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿದ್ವಿ. ಇದರಲ್ಲೂ ಒಂದು ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ರಿ. ಜೊತೆಗೆ ಮನೆ, ಪರಿವಾರ, ಕುಟುಂಬ, ತಂದೆ ತಾಯಿ, ಮಕ್ಕಳು, ಇವರೊಟ್ಟಿಗೆ ಇರೋದು ಒಂದು ಆನಂದ ಬೇರೆ ಅಂತಕ್ಕಂಥದ್ದು. ದನ ಕರುಗಳು, ಈ ಗಿಡ ಮರಗಳ ಜೊತೆಗೆ ಆನಂದದಿಂದ ಬದುಕನ್ನ ಕಂಡ್ಕೊಳ್ಳಿಕ್ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಅನುಭವದಿಂದ ಹೇಳ್ಕೊಂಡಿದ್ದೀರಿ. ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಥ್ಯಾಂಕ್ಸ್. ಇದುವರೆಗೆ ತೋಟಗಾರಿಕಾ ಕೃಷಿಯಲ್ಲಿ ತೊಡಗಿಕೊಂಡಿರುವ ಬಸವರಾಜ್ ಅರಳಿಮರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಂದಿನ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಂತವರೇ, ಬನ್ನಿ ಈಗ ಆಲಿಸೋಣ ಕೆಲವು ಚಿತ್ರಗೀತೆಗಳನ್ನು. ಹೃದಯ

ಸಿಂಗಾರವೇ ತೇಲಿವ ಸಂತೋಷವ ನೀಡುವ ಪ್ರೇಮದಾಸೆ ನನ್ನ ನಿನ್ನ ಬಂಧಿಸಿದೆ ನನ್ನಾಣೆ ಸಂತಸದ ಕಣ್ಣರೆಪ್ಪೆ ಸಂಧಿಸಿದೆ ನನ್ನಾಣೆ ದೇವರ ಗುಡಿಗೂ ಭಿನ್ನಗಳಿರಲು ಬಾಳಿನ ನಡೆಗೂ ಅಡ್ಡಿಗಳಿರಲು ಭೂಮಿಯಾಗಿ ನಾನಿರುವೆ ಚಿಂತೆ ಬೇಡ ನನ್ನಾಣೆ ನಿನ್ನ ನೋವ ಮೇರುಗಿರಿಯ ನಾ ಹೊರುವೆ ನಿನ್ನಾಣೆ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬೆಳ್ಳಿ ಕಾಲುಂಗುರ ಶ್ರೀ